ಕೇಳಿಲ್ವೆ ಊರ್ ತುಂಬ ಅದು ಅಂತ ಅಂದೆಲ್ಲ, ಅದಕ್ಕೆ ಹೇಳಾಕತ್ತೀನಿ. 8 ದಿವಸಕ್ಕೊಮ್ಮೆ ನೀರು ಬರ್ತಾವ ಯವ್ವ ನಮಗೆ, ಹೇಳ್ತೀನಿ ರಾಶರಿ ಬಿದ್ದಿವ ಯವ್ವ. ಆಮೇಲೆ ಜ್ವಾಳ ತೊಳಿಯಿದ್ದು ನುಶಿ ಆಗಿದ್ದು ಯಾಕವೇ ನಿಮ್ಮ ಮನ್ಯಾಗ ಕೊಟ್ಟಿದ್ನೆಲ್ಲ ನುಶಿ ಇದ್ದು ನಾನು ರೋಗ. ಅಯ್ಯ ನಮ್ಮ ಮನ್ಯಾಗ ಕೊಟ್ಟಿದ್ದು ನುಶಿ ಇದ್ದವ ನಾನು ತೊಳೆದು ಹಾಕಿನಿ. ಅಲ್ಬೇ ಮಲ್ಲಕ್ಕ ನೀ ಹೇಳ್ಬೆ, ಒಟ್ಟು ತಾನೂ ಬಂದ ಬಿಡ್ತಾಳ ಅಡ್ಡ. ಈಗ ನನಗೆ ನಿನ್ ಮ್ಯಾಗ ಹಿಂಗ ಸಿಟ್ಟು ಬಂದೈತೆ ಹೇಳ್ತೀನಿ ನಿಂಗ. ಇಲ್ಲಿ ನೋಡ್ ನಳ ಬಂದ್ ಮಾಡಿ ನೋಡ್ಬೇ ಯವ್ವ. ಏನ್ ಬಂದ್ ಮಾಡ್ತಿ, ಮಧ್ಯಾಹ್ನದಿಂದ ಹರಿಬಿಟ್ಟಿ ನೀರ್ ಅಲ್ಲಿ ನೋಡ್ದಲ್ಲ ಗಟಾರ್ ತುಂಬಿ ನೀರ್ ಹರಿಯಾಕತ್ತೈತಿ. ಅಲ್ಲ ನಿನ್ಗೇನ್ರ ಖಬರ್ ಐತಿನ ನೀರ್ ಅಂದ್ರೆ ಏನಂತ ತಿಳ್ಕೊಂಡಿ ನೀನ್? ಏನು ಹಿಂಗ ಒಂದಿಟ್ಟು ದಗದ್ದೋಗ ಇತ್ತಿತ್ತಲಾಗ ಏನಾಗೈತೆ ಬೇ, ಎಲ್ಲಾ ಕಡೆ ತಲೆ ತುಂಬ ಕೆಲಸ ಆಗಿ ಎಲ್ಲಿ ಏನ್ ಮಾಡಾಕತ್ತಿದ್ದೆ ನಾ, ಹೊಳ್ಳೆ ಮತ್ತೆ ಅಲ್ಲಿ ಬರ್ಬೇಕು ಬ್ಯಾಡ ಅನ್ನಸತಕ ನೆನಪಾಗುದಿಲ್ಲ. ಇಷ್ಟು ನನ್ನ ಹಿರಿಯ ಬೈತನವಯ್ಯವ್ವ, ನೀ ಒಂದು ಹೇಳು, ಎಲ್ಲ ಮನಿ ಕೆಲಸ ನಾನ ಮಾಡ್ಬೇಕಂತಿರ್ತೈತಿನ? ಹಿಂಗ ಹಾಗ ಹೋಗ್ತಿರ್ತಾರ, ನಳ ಬಂದ್ ಮಾಡ್ಬೇಕಂತ ಗುರ್ತಾಕೈತಿಲ್ಲ ಅವ್ರಿಗೆ. ನೀನ ನಿಂತ ನೀರಿನ ಕೆಲಸ ಮುಗಿಸಿ ಬಂದ್ ಮಾಡಿ ಕೂಡಾಕ ನಿನಗೇನ ಅಂದ್ರ, ಇಡೀ ಮನ್ಯಾಗ ನಾ ಒಬ್ಬಕ್ ನಾ ನೀರಿನ ಉಳಿತಾಯ ಮಾಡ್ಬೇಕು, ಊರ್ ಮಂದಿಯೆಲ್ಲ ಚಲ್ಕೋತ ಹೋಗ್ಬೇಕಂತ ಹೇಳಾಕಿ ನೀನು. ಮಧ್ಯಾಹ್ನ ತಲೆ ಕೆಡಿಸ್ಬಿಡವಯ್ಯವ್ವ ನೀನು. ನೋಡು ಮಾತಾಡಂತಿ, ಮೊದ್ಲ ನಳ ಬಂದ್ ಮಾಡಿ ಬರ್ಬಾ. ಅಯ್ಯಯ್ಯವ್ವ ಬಂದ್ ಮಾಡಿ ನೋಡ್ಬೇ, ಅವು ಹಳೆಯವು ನೀರು ಅಲ್ಲಿ ಹರದೊಂಟದ್ದು. ಅಲ್ಲ ನಿಂಗವ್ವ ಈಕಿಂದ ಪ್ರಶ್ನೆ ಈಕಿಂದ ಉತ್ತರ ನೋಡು. ನೋಡವ್ವ 8 ದಿನಕ್ಕೊಮ್ಮೆ ನೀರು ಬರ್ತಾವ ಅಂತನೂ ಈಕಿನ ಅಂತಾಳ, ಬಂದದ ನೀರ್ ಹಿಂಗ ಹರಿ ಬಿಟ್ಟ ನುಕ್ಸಾನು ಈಕಿನ ಮಾಡ್ತಾಳ. ಯವ್ವ 21 ದಿವಸ ಆಗೈತಿ ಬೇ, ಹಂಗ್ಯಾಕೆ ಮಾಡ್ತಿ? ನಾನ್ ಯಾವಾಗೂ ನೋಡಿನ್ ಸುಮ್ಮಿರ್ಕಲ್ಲವ್ವ ನೀನ್. ಒಂದೀಟ್ ಅರಿಬಿ ಒಗಿತಿರ್ತೀಯ, ಒಗಿಯುದ ಈ ಕಡೆ ಇರ್ತೈತಿ ನೀರ್ ಹರಿತಿರ್ತಾವ, ಅಲ್ಲಿ ಬಾಂಡಿ ಬೆಳಗ್ತಿರ್ತೀಯ ಅಲ್ಲಿ ನಳಾನ ಚಲೋ ಇರ್ತೈತಿ. ಯವ್ವ ನೋಡ್ ಮಲ್ಲಕ್ಕ, ವಯಸ್ಸಿದ್ದಾಗ ಹೊಳಿಗೆ ಹೋಗಿ ಅರಿವಿ ಹೊಕ್ಕೊಂಬರ್ತಿದ್ನವ, ಈಗ ಒಂದಿಟ್ಟು ವಯಸ್ಸಾಗಿ ಕಾಲ್ ನೋಯ್ತಾವೆ ಹೊಳಿ ತನಕ ಹೋಗಕ. ನಿನಗ ಹೊಳಿಗೆ ಹೋಗಂತ ಹೇಳಿಕ್ ಬಂದಿಲ್ಲ ನಿಂಗವ್ವ. ನಾನ ಅಂದ್ರೇನ, ನಾ ಹೇಳಿದ್ ಕೇಳಿಲ್ಲವ್ವ? ಇದು ನಿಂದ ಒಬ್ಬಕ್ಕಿದ ಅಲ್ಲ, ಆಚಕಡೆ ಮನಿ ಪಾರವ್ವ ಆಕಿನೂ ಹಿಂಗ ಹರಿ ಬಿಟ್ಟಿರ್ತಾಳ ನೀರ್. ಇಲ್ಲಿ ಕೇಳಿಲ್ಲ, ನಾ ಏನ್ ಹೇಳಕತ್ತಿದ್ದೆ ಅಂದ್ರ, ಆ ಹೊಳ್ಯಾಗ ಅರಿವಿ ಹೋಗಿ ಮುಂದ ದಣೇ ನೀರ್ ಹರಿಯು ನೀರಾಗ ಒಗದು ಒಗದು ರೂಢ ಆಗೈತಲ್ಲ, ಈಗ ಒಟ್ಟು ನಳದ ನೀರು ಸ್ವಲ್ಪ ಬಳಸ್ಬೇಕು ಅನ್ನೋದು ಒಟ್ಟು ಬರವಲ್ತು ನೋಡ್. ನನಗೆ ಎಲ್ಲಾರು ಬೈತಾರ ಬಿಡ್ಬೆ. ನೀನು ಕಲಿಯಾಕ ಬೇಕು ಕಲ್ಲವ್ವ ಇದು, ಯಾಕಂದ್ರ ನಿಂದಕ್ಕ ಜೀವನ ಮುಗಿಲಿಲ್ಲ, ನಾಳೆ ನಿನ್ನ ಮಕ್ಕಳು ಮರಿ ಕುಡಿಯಾಕ ನೀರು ಒಂದಿಟ್ಟು ಕುಡಿಬೇಕಂತ ಏನ್ ಬೇಡಂತಿ. ಈಗ ನೋಡ್ತಿ ಇಲ್ಲ, ಒಂದೊಂದ್ ಬಾಟ್ಲಿ ನೀರಿಗೆ 20 ರೂಪಾಯಿ 30 ರೂಪಾಯಿ. ಹೌದು ಅಯ್ಯವ್ವ, ನಾ ಹೋಗು ಮುಂದೆ ನೀರು ತುಂಬಿಕೊಂಡು ಹೋಗಿನ ಮನ ಮನ್ಯಾಗಿನ. ಶಣಕಿದ್ದಿ ನೀನ್, ನೀ ಎಲ್ಲ ಮಾಡಿ ಮುಂದಿನ ಅವ್ರಿಗೆ ಏನ್ ನೀನ್ ಹಿಂಗ ಹುಯಿ ಅಂತೇಳಿ ಅರಿವಿ ಹೋಗಾಕಿಟ್ಟು ನೀರ್, ಆಮೇಲೆ ಬಾಂಡಿ ಹರಿ ತೊಳೆ ಹಾಕಿಟ್ಟು ನೀರ್, ಎಲ್ಲಾ ಕಡೆ ಹಿಂಗ ಹರಿವು ಬಿಟ್ಟಿ ಅಂದ್ರ ಜಲ ಸಂರಕ್ಷಣೆ ಅನ್ನೋ ಶಬ್ದಾರಿ ಕೇಳಿ ಇಲ್ಲ. ಹೌದು ಬೇ, ಹೌದು ಖರೆ. ಏನ ಇವತ್ತು ಬಹಳ ಸೀರಿಯಸ್ ಆಗಿ ಮಾತಾಡಕತ್ತಿವ ಯವ್ವ ನೀನ್, ಯಾಕೆ ಬೇ? ನದ ನೀ ನೀರ್ ಹರಿ ಬಿಟ್ಟದಕ್ಕ ನಂಗೆ ಬೇಜಾರಾಗೈತಿ. ಮಲ್ಲವ್ಗ ಸಿಟ್ಟು ಬಂದೈತಿ ಕಲವ್ವ, ಏನ್ ಹೇಳ್ತಾ ಕೇಳ ಸುಮ್ಮ. ಏನ್ ಹೇಳ್ತೀವಿ ಹೇಳ್ ನೋಡ. ಅಲ್ಲ ನಿಂಗವ್ವ, ನಿಂಗು ಗೊತ್ತಿಲ್ಲ, ನೀನು ಊರೂರೆಲ್ಲ ಅಡ್ಡಾಡ್ಕೊಂಡು ಬಂದಿರ್ತಿ. ಈಗ ಮಳಿ ನೀರು ಸದ್ಯಕ್ಕ ನುಕ್ಸಾನ್ ಆಗಬಾರ್ದು ಅಂತೇಳಿ ಇಂಗು ಗುಂಡಿ ಮಾಡೋ ಸುದ್ದಿ ಕೇಳಿಲ್ ನೀ? ಇಂಗು ಗುಂಡಿ ಅಲ್ಲ ಕಲ್ಲವ್ವ, ಮಳಿ ನೀರನ್ನ ಪೋಲು ಮಾಡ್ಲಿಕ್ ಬಿಡಬಾರ್ದು, ಅದು ಕೂಡ ಭೂಮಿ ಒಳಗ ಇಂಗ್ ಬೇಕು ಅಂತ ಹೇಳಿ ಈಗ ಹೊಸ ಹೊಸ ಮನಿ ಏನ್ ಪರ್ಮಿಷನ್ ಕೊಡ್ತಾರ ನೋಡ್ ನಿಂಗವ್ವ, ಕಟ್ಟಿದ್ದನ್ನ ಕಾರ್ಪೊರೇಷನ್ ಅವ್ರ ಮನಿ ಒಳಗ ಮಳೆ ನೀರಿನ ಇಂಗು ಗುಂಡಿ ಮಾಡಿದವ್ರಿಗೆ ಅಷ್ಟ ಪರ್ಮಿಷನ್. ಅಯ್ಯ ಹೌದಾಳ್ಬೇ, ಈ ಕಲ್ಲವ್ಗೇನ್ ಗೊತ್ತಿವೆಲ್ಲ, ಹರಿ ಬಿಡ್ತಾಳ ನೀರ್ ಹಂಗ. ಏ ತಡಿಬೇಯವ್ವ, ನೀನು ಇಷ್ಟು ಸರ ಹೊಲಕ್ಕೆ ಬಂದಿದ್ದಿ, ನಮ್ಮ ಹೊಲದಾಗಿಂದ ಆ ಕೃಷಿ ಹೊಂಡ ನೋಡಿಲ್ಲ ನೀನು? ನನಗೂ ಎಲ್ಲ ಗೊತ್ತೈತಿ, ಇವತ್ತೊಂದೀಟೇನ ಕಣ್ಚೂಕಾಗಿ ನಳ ಚಾಲೋ ಮಾಡಿದ್ನ ನೋಡ್ ನಾನು. ನೀವು ಹೊಲದಾಗ ಅಲ್ಲಿ ಬಿಟ್ಟಿರ್ತಿ, ಯಾಕಂದ್ರೆ ನೀನು ಹಿರಿಯ ಪಾಪ ಎಲ್ಲ ನೋಡ್ತಾನೆ. ಮತ್ತೆ ಮೇಲ್ಗಟ್ಕೊಂಡು ಬರೋದು ಬಿಡಬೇಡ ನೋಡು, ಅದಕ್ಕೆ ಸಿಟ್ಟು ಬರೋದು ನಮಗೆ. ಅಯ್ಯ ಸಿಟ್ಟು ಕಂಡಿನ ಬಿಡಿ ನಿಂದು. ಈಗ ನೋಡ ಇವತ್ತ ಕಡಿದ್ ನೀನ ಹಿಂಗ ನೀರ್ ಹರಿ ಬಿಟ್ಟಿ ಅಂದ್ರ ಇನ್ ಮ್ಯಾಗ ನಿನಗೇನ್ರೆ ನಿಂಗವ್ವ ನಾನು ಶಿಕ್ಷೆ ಕೊಡ್ತೀನಿ. ಅಲ್ಬೇ ಅದು ಏನ ಅಂದಲ್ಲ, ಈ ನೀರು ನೀರು ಸಂರಕ್ಷಣಾ ಏನಂದಿಲ್ಲ, ಅದ್ರ ಮ್ಯಾಲೆ ಏನಾರು ಮಾತದವನ ಅದ ನೋಡು. 22 ಮಾರ್ಚ್ ಪ್ರತಿ ವರ್ಷ ಜಲ ಸಂರಕ್ಷಣೆ ದಿನ ಅಂತ ಆಚರಿಸ್ತಾರೆ ನಾಳೆ. ಜಲ ಸಂರಕ್ಷಣೆ ಅಂದ್ರೆ ನೀರನ್ನ ಸಂರಕ್ಷಿಸೋದು. ಯಾಕ ನಿಂಗವ್ವ? ಹೌದು, ಆ ಮಹಿಳಾ ಮಂಡಳಕ್ಕೆ ಹೋಗಿದ್ದಾಗ ಅವ್ರ ಹೆಣ್ಮಕ್ಳೆಲ್ಲ ಬಂದು ಹೇಳಿದ್ದಿಲ್ಲ ನೀನು ನೀರು ನೀರ್ ಹೆಂಗ ಸ್ವಚ್ಛತೆ ಕಾಪಾಡ್ಕೋಬೇಕು, ಸಂರಕ್ಷಣೆ ಹೆಂಗ್ ಮಾಡ್ಬೇಕು? ಯಾಕೆ ಸುಮ್ಮ ಕೇಳ ಬಂದೆ ನೀನ? ಅದು ಕೇಳಿದ್ವಿ, ಈ ಕಲ್ಲವ್ ಬಂದಿಲ್ಲ ನೋಡು, ಆಕಿ ಮನೆಗೆ ಹೋಗಿ ಹೇಳೋಣ ಬಾ ಅಂತ ಬರ್ಲಿಲ್ಲ, ನಾವಿಬ್ರು ಮಾತಾಡ್ಕೊಂತ. ಮತ್ ಬಂದ್ರೆ ಗುರ್ರ ಅಂತಾಳ ನೋಡ್ ನಮ್ಗ. ಏನಿಲ್ಲ ಬಿಡವ, ಗುರ್ ಏನಂದಿಲ್ಲ. ಅವ್ರ ಅಕ್ಕಾರ ಏನ್ ಹೇಳ್ಯಾರ ಒಂದಿಟ್ಟು ಕೇಶಿಸ್ ಬಿಡು, ಮತ್ತೆ ಇನ್ನೇನ್ ಮಾಡೋದು? ಕೇಳುವಂತಿ ಬಾ, ಇವ್ರು ವೀಣಾ ಜೋಗ್ಲೇಕರ್ ಅಂತ ಹೇಳಿ, ಜಲ ಸಂರಕ್ಷಣೆ ಹೆಂಗ ಮಾಡ್ಬೇಕು, ಅದ್ರ ಮಹತ್ವ ಏನು, ಅದ್ರಾಗ ಹೆಣ್ಮಕ್ಳ ಪಾತ್ರ ಏನು, ನೀ ಅಂದೆಲ್ಲ ನಮ್ದು ಬಕ್ಕಿದ ಕೆಲ್ಸ ಏನು ಅಂದೆಲ್ಲ, ಅದಕ್ಕೂ ಅವ್ರು ಉತ್ತರ ಹೇಳ್ತಾರೆ. ಕೇಳೊಂದಿಟ್ಟು ಕೇಳ ನಡಿ. ಹಂಗ ನೀರೇ ಧರೆಯಿಂದ ಮುಗಿಲಿಗೆ, ಮುಗಿಲಿಂದ ಧರೆಗೆ ಸದಾ ಸಾಗುತ್ತಿರೆ. ನೀರು ಅಥವಾ ಜಲ ಎಂಬುದು ನೈಸರ್ಗಿಕವಾಗಿ ಸಿಗುವ ಅತ್ಯಮೂಲ್ಯವಾದ ಸಂಪನ್ಮೂಲ. ಪ್ರಾಣಿ ಪಕ್ಷಿ, ಜೀವಜಂತು ಹಾಗೂ ಎಲ್ಲಾ ಸಸ್ಯರಾಶಿಯು ನೀರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿವೆ. ಭೂಮಿಯ ಶೇಕಡಾ 75% ಭಾಗ ನೀರಿನಿಂದ ಆವರಿಸಿದೆ. ಸಮುದ್ರ, ಸಾಗರ, ನದಿ, ಕೆರೆ, ಬಾವಿ, ಹಳ್ಳ, ಕೊಳ್ಳ ಮುಂತಾದ ರೂಪದಲ್ಲಿ ನಾವು ನೀರನ್ನು ಕಾಣಬಹುದು. ಪ್ರಾಣಿ, ಪಕ್ಷಿ ಹಾಗೂ ಜೀವಜಂತುಗಳು ನೀರನ್ನು ತಮ್ಮ ದಾಹ ತೀರಿಸಿಕೊಳ್ಳಲು ಅಥವಾ ಅದನ್ನೇ ತನ್ನ ನೆಲೆಯಾಗಿ ಉಪಯೋಗಿಸಿಕೊಳ್ಳುತ್ತವೆ. ಸಸ್ಯಗಳು ತಮ್ಮ ಆಹಾರ ತಯಾರಿಕೆಯಲ್ಲಿ ನೀರನ್ನು ಬಳಸುತ್ತವೆ. ಮನುಷ್ಯನು ತನ್ನ ದಿನನಿತ್ಯದ ಕಾರ್ಯಗಳ ಹೊರತುಪಡಿಸಿ ಬೇಸಾಯ ಮಾಡಲು, ದವಸ ಧಾನ್ಯಗಳನ್ನು ಬೆಳೆಯಲು, ವಿದ್ಯುತ್ ಶಕ್ತಿ ತಯಾರಿಸಲು, ವಿವಿಧ ರೀತಿಯ ಸಾಮಗ್ರಿಗಳನ್ನು ತಯಾರಿಸಲು, ಸ್ವಚ್ಛತೆಯನ್ನು ಕಾಪಾಡಲು, ಹೀಗೆ ಹಲವಾರು ಕಾರ್ಯಗಳಿಗೆ ನೀರನ್ನು ಬಳಸುತ್ತಾನೆ. ಹೀಗೆ ನೀರು ನಮ್ಮ ಜೀವನದ ಅಂಶವಾಗಿದೆ. ದಿನದ ಆರಂಭದಿಂದ ಅಂತ್ಯದವರೆಗೂ ನಾವು ನೀರಿನ ಜೊತೆಯಲ್ಲಿ ಒಂದಲ್ಲ ಒಂದು ರೀತಿಯಿಂದ ಸಂಪರ್ಕ ಹೊಂದಿರುತ್ತೇವೆ. ಆದ್ದರಿಂದ ನೀರಿದ್ದರೆ ಜಗತ್ತು, ನೀರಿದ್ದರೆ ಜೀವನ, ನೀರಿದ್ದರೆ ಸ್ವಚ್ಛತೆ, ನೀರಿದ್ದರೆ ಆರೋಗ್ಯ, ನೀರಿದ್ದರೆ ಆನಂದ. ನೀರೇ ನಮ್ಮ ಆಧಾರ. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಕಾಣುವ ನೀರಿನ ಅಭಾವ, ಅದರ ಪರಿಣಾಮಗಳು ಹಾಗೂ ಅದಕ್ಕೆ ಪರಿಹಾರಗಳನ್ನು ಒಂದೊಂದಾಗಿ ನೋಡೋಣ. ನಮ್ಮ ದೇಶದ ಬೆನ್ನೆಲುಬಾಗಿ ಹಗಲು ಇರುಳು, ಬಿಸಿಲು ಮಳೆ ಲೆಕ್ಕಿಸದೆ ದುಡಿಯುತ್ತಿರುವವರೇ ರೈತರು. ಬೆಳೆ ಬೆಳೆಯಲು ಅತ್ಯವಶ್ಯಕವಾಗಿ ಬೇಕಾಗಿರುವುದು ಭೂಮಿ ಹಾಗೂ ಜಲ. ನಮ್ಮ ವಿಶಾಲವಾದ ದೇಶದಲ್ಲಿ ಭೂಮಿಯ ಕೊರತೆಯಿಲ್ಲ, ಆದರೆ ನೀರಿನ ಸಮಸ್ಯೆ ಬೆಟ್ಟದಂತಿದೆ. ಇತ್ತೀಚಿನ ದಿನಗಳಲ್ಲಿ ರೈತರು ನೀರಿನ ಸಮಸ್ಯೆಯಿಂದ ಪರದಾಡುತ್ತಿರುವುದು ಬಹಳ ಕಂಡುಬರುತ್ತಿವೆ. ಇದಕ್ಕೆ ಕಾರಣಗಳು ಹಲವಾರು. ಕಾಡುಗಳ ನಾಶ, ಹೆಚ್ಚುತ್ತಿರುವ ಭೂಮಿಯ ತಾಪ, ಕುಸಿಯುತ್ತಿರುವ ಅಂತರ್ಜಲದ ಮಟ್ಟ, ಬಿಸಿಲಿನ ತಾಪದಿಂದ ಹಳ್ಳ ಕೊಳ್ಳ ಕೆರೆ ಬಾವಿಗಳು ಬತ್ತುತ್ತಿರುವುದು, ಎಲ್ಲಿ ನೋಡಿದರಲ್ಲಿ ಸಿಮೆಂಟಿನ ರಸ್ತೆಗಳು, ಬಹುಮಡಿ ಕಟ್ಟಡಗಳು ನೀರಿನ ಇಂಗುವಿಕೆಯನ್ನು ಕಡಿಮೆಗೊಳಿಸುತ್ತಿವೆ. ಮಳೆ ನೀರು ರಭಸವಾಗಿ ಹರಿದು ಸಮುದ್ರವನ್ನು ಸೇರುತ್ತಿವೆ. ಕಾಲಕಾಲಕ್ಕೆ ತಕ್ಕಂತೆ ಮಳೆ ಬೀಳದ ಕಾರಣ ರೈತರು ಕಂಗೆಟ್ಟು ಸಾಲಬಾಧೆಯಿಂದ ಬಳಲುತ್ತಿದ್ದಾರೆ. ಕೆಲವೆಡೆ ಆತ್ಮಹತ್ಯೆಯ ಪ್ರಕರಣಗಳನ್ನು ನಾವು ಕಾಣಬಹುದು. ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಷ್ಟ ಅನುಭವಿಸುತ್ತಿದ್ದಾರೆ. ನೀರಿಲ್ಲದೆ ಬರದಿಂದ ಪರದಾಡುವುದು ಅಥವಾ ಅತಿವೃಷ್ಟಿಯಿಂದ ಬೆಳೆನಾಶವಾಗಿ ತೊಂದರೆಗಳಿಗೆ ಸಿಲುಕುವುದು, ಹೀಗೆ ಹತ್ತು ಹಲವಾರು ಕಾರಣಗಳಿಂದ ರೈತರ ಜೀವನ ಕಷ್ಟಕರವಾಗಿ ಸಾಗುತ್ತಾ ಇದೆ. ಭೂಮಿಯ ಶೇಕಡಾ 75% ಭಾಗವು ನೀರಿನಿಂದ ಆವರಿಸಿದರೂ ಅದರಲ್ಲಿ ಬಹುಪಾಲು ಸಮುದ್ರದ ರೂಪದಲ್ಲಿ ಇದೆ. ಆ ನೀರು ಕುಡಿಯಲು ಯೋಗ್ಯವಲ್ಲ. ಕೆಲವು ಹಿಮರೂಪದಲ್ಲಿ ಹಾಗೂ ಕೆಲವು ನೀರಾವಿಯ ರೂಪದಲ್ಲಿ ಇರುವುದರಿಂದ ಅದನ್ನೂ ಕುಡಿಯಲು ಅಸಾಧ್ಯವಾಗಿದೆ. ಹಾಗಾಗಿ ಕುಡಿಯುವ ನೀರಿನ ಪ್ರಮಾಣ ಶೇಕಡಾ 1% ಮಾತ್ರ. ನಮ್ಮ ದೇಶದ ಹಿಮಾಲಯದ ತಪ್ಪಲಿನಲ್ಲಿ ಹಾಗೂ ಅಲ್ಲಿಂದ ಹರಿದು ಬಂದ ನದಿ ತೀರಗಳಲ್ಲಿ ವಾಸಿಸುವ ಜನರಿಗೆ ನೀರಿನ ಅಭಾವವಿಲ್ಲ. ಅಲ್ಲಿಯ ಮಣ್ಣು ಫಲವತ್ತಾಗಿವೆ. ಅಲ್ಲಿಯ ಜನರು ನೀರನ್ನು ಯಥೇಚ್ಛವಾಗಿ ಬಳಸುತ್ತಾರೆ. ಆದರೆ ಉಳಿದ ಪ್ರದೇಶಗಳಲ್ಲಿ ನೀರಿನ ಅಭಾವ ಬಹಳ ಕಂಡುಬರುತ್ತಿವೆ. ಇದಕ್ಕೆ ಮುಖ್ಯ ಕಾರಣ ಜನಸಂಖ್ಯೆಯೂ ಕೂಡ. ಕೆಲವು ಕಡೆ ಜನರು ನೀರಿಗಾಗಿ ಮೈಲಿಗಟ್ಟಲೆ ನಡೆದು ತಮ್ಮ ದಣಿವಾರಿಸಿಕೊಳ್ಳುತ್ತಾರೆ. ಅಂತರ್ಜಲದ ಮಟ್ಟ ಕುಸಿದುದ್ದರಿಂದ ಬೋರ್ವೆಲ್ಗಳಲ್ಲಿ, ಬಾವಿಗಳಲ್ಲಿ, ಹಳ್ಳ ಕೊಳ್ಳಗಳಲ್ಲಿ ನೀರಿಲ್ಲದಂತಾಗಿದೆ. ಜನರ ಪರದಾಟ ಹೆಚ್ಚಾಗುತ್ತಿದೆ. ಅವರು ತಮ್ಮ ದೈನಂದಿನ ಕೆಲಸಗಳನ್ನು ಮಾಡದಂತಾಗಿದೆ. ವಾರಗಟ್ಟಲೆ ಸ್ನಾನ ಮಾಡದೆ ಕಳೆಯುತ್ತಿದ್ದಾರೆ. ಶೌಚಾಲಯಗಳಲ್ಲಿ ನೀರಿನ ಅಭಾವದಿಂದ ಬಯಲಿಗೆ ಹೋಗುತ್ತಿದ್ದಾರೆ. ಅಸ್ವಚ್ಛತೆ ಅವರಲ್ಲಿ ಎದ್ದು ಕಾಣುತ್ತಿರುತ್ತದೆ. ಇವೆಲ್ಲ ಕಾರಣಗಳಿಂದ ರೋಗ ರುಜಿನಗಳು ಹೆಚ್ಚುತ್ತಿವೆ. ಕೆಲವೆಡೆ ಮನೆಗಳಲ್ಲಿ ನೀರಿನ ಸಮಸ್ಯೆ ಎದುರಿಸಲಾಗದೆ ತಮ್ಮ ಪಾತ್ರೆ ಬಟ್ಟೆಗಳನ್ನು ಹತ್ತಿರ ನದಿ ಅಥವಾ ಕೆರೆಗಳಿಗೆ ತೆಗೆದುಕೊಂಡು ಹೋಗಿ ಶುಚಿಗೊಳಿಸುತ್ತಾರೆ. ಆದರೆ ಇದರಿಂದ ನದಿ ಕೆರೆಗಳ ನೀರು ಮಲಿನಗೊಂಡು ಜಲಪ್ರಾಣಿಗಳಿಗೆ ವಾಸಿಸಲು ತೊಂದರೆ ಉಂಟಾಗುತ್ತಿದೆ. ನೀರಿಗಾಗಿ ಪರದಾಟದಿಂದ ಹೊಡೆದಾಟದವರೆಗೂ ನಾವು ಕೆಲವೆಡೆ ಕಾಣಬಹುದು. ಒಂದು ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುವಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾದದ್ದು. ಪ್ರತಿಯೊಬ್ಬ ಮಹಿಳೆಯೂ ತಮ್ಮ ಮನೆಯಲ್ಲಿ ನೀರನ್ನು ಹಿತಮಿತವಾಗಿ ಬಳಸಬೇಕು. ಅವರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಅಂದರೆ ತರಕಾರಿ, ಅಕ್ಕಿ, ಬೇಳೆ, ತೊಳೆದ ನೀರನ್ನು ಚೆಲ್ಲದೆ ಮನೆಗಳಲ್ಲಿ ಬೆಳೆದ ಗಿಡಗಳಿಗೆ ಹಾಕಿದರೆ ಅವುಗಳು ಸೊಂಪಾಗಿ ಬೆಳೆಯುತ್ತವೆ. ಬೇಸಿನ್ಗಳಲ್ಲಿ ನಲ್ಲಿ ನೀರನ್ನು ಸಣ್ಣದಾಗಿ ಬಿಟ್ಟು ಕೆಲಸ ಮಾಡಿದರೆ ಹೆಚ್ಚು ನೀರಿನ ಉಳಿತಾಯವಾಗುತ್ತದೆ. ಹೆಚ್ಚಾಗಿ ಶೇಖರಿಸಿದ ನೀರನ್ನು ಎಸೆಯದೆ ಬಟ್ಟೆ ಒಗೆಯುವ ಯಂತ್ರಗಳಲ್ಲಿ ಉಪಯೋಗಿಸಿ ಕೊನೆಯ ನೀರನ್ನು ಬಚ್ಚಲು ಅಥವಾ ಪಾಯ್ಖಾನೆಗಳನ್ನು ತೊಳೆಯಲು ಬಳಸಬಹುದು. ನೆಲ ಒರೆಸಿ ಉಳಿದ ನೀರನ್ನೂ ಸಹ ಮರಗಿಡಗಳಿಗೆ ಹಾಕಬಹುದು. ತೋಟ ಗದ್ದೆಗಳಲ್ಲಿ ಹನಿ ನೀರಾವರಿ ಅಥವಾ ನೀರು ಸಿಂಪಡಿಸುವಿಕೆಯ ಯಂತ್ರವನ್ನು ಅಳವಡಿಸಿದರೆ ನೀರು ಪೋಲಾಗುವುದಿಲ್ಲ ಹಾಗೂ ಗಿಡಗಳು ಕೊಳೆಯುವುದಿಲ್ಲ. ಹನಿ ಹನಿ ನೀರು ಭೂಮಿಯಲ್ಲಿ ಸರಳವಾಗಿ ಇಂಗಿ ಹೋಗುತ್ತವೆ. ಮನೆಯಲ್ಲಿ ಮಕ್ಕಳಿಗೆ ನೀರಿನ ಮಹತ್ವವನ್ನು ತಿಳಿಸುವ ಜವಾಬ್ದಾರಿ ಮಹಿಳೆಯದಾಗಿರುತ್ತದೆ. ಮಕ್ಕಳು ಯಾವಾಗಲೂ ದೊಡ್ಡವರನ್ನು ಅನುಸರಿಸುತ್ತಾರೆ. ಹಾಗಾಗಿ ಮನೆಯಲ್ಲಿ ಹಿರಿಯರು ಬಹಳ ಜಾಗರೂಕರಾಗಿ ನೀರಿನ ಸದ್ಬಳಕೆ ಮಾಡಬೇಕು. ಮಕ್ಕಳು ಪದೇ ಪದೇ ನೀರು ಕೇಳಿದರೆ ಅರ್ಧದಷ್ಟು ಕೊಡಿ, ಏಕೆಂದರೆ ಅರ್ಧ ಕುಡಿದು ಅರ್ಧ ಚೆಲ್ಲುವ ಅಭ್ಯಾಸ ಸಾಮಾನ್ಯವಾಗಿ ಮಕ್ಕಳಲ್ಲಿ ಇರುತ್ತದೆ. ಶಾಲೆಯಿಂದ ಬಂದ ನಂತರ ನೀರಿನ ಬಾಟಲಿಯಲ್ಲಿ ನೀರು ಉಳಿದಿದ್ದರೆ ಅದನ್ನು ಗಿಡಗಳಿಗೆ ಹಾಕಲು ತಿಳಿಸಬೇಕು. ಈ ನಿಟ್ಟಿನಲ್ಲಿ ಮಹಿಳೆಯರು ನಡೆದುಕೊಂಡರೆ ಬಹಳ ಪ್ರಮಾಣದ ನೀರಿನ ಉಳಿತಾಯವಾಗುತ್ತದೆ. ಮನುಕುಲದಲ್ಲಿ ಎರಡೇ ಜಾತಿ, ಶ್ರೀಮಂತ ಜಾತಿ, ಬಡವ ಜಾತಿ. ಶ್ರೀಮಂತರು ಹೇಗೇ ನಡೆದುಕೊಂಡರೂ ಅವರಿಗೆ ತಿಳಿ ಹೇಳುವ ಶಕ್ತಿ ಯಾರಿಗೂ ಇಲ್ಲ. ಆದರೆ ಅದೇ ಒಬ್ಬ ಬಡವ ಸಣ್ಣ ತಪ್ಪು ಮಾಡಿದರೂ ಅದನ್ನು ಎತ್ತಿ ತೋರಿಸಿ ಹೀಯಾಳಿಸುತ್ತಾರೆ. ಈ ಶ್ರೀಮಂತಿಕೆಯ ಗತ್ತು ಅವರು ನೀರಿನಲ್ಲೂ ತೋರಿಸುತ್ತಾರೆ. ಅದ್ಹೇಗೆ ಅಂದರೆ ಪಾಲಿಕೆಯಿಂದ ಬಿಡುವ ನೀರನ್ನು ತಮ್ಮ ಸ್ವಂತ ಆಸ್ತಿ ಎಂಬಂತೆ ಮನಸೋಕ್ತ ಉಪಯೋಗಿಸುವುದು, ದಿನನಿತ್ಯ ಮನೆಯ ಗೋಡೆಗಳನ್ನು ತೊಳೆಯುವುದು, ರಸ್ತೆಗೆ ನೀರು ಚೆಲ್ಲುವುದು, ಸ್ವಂತ ಈಜುಕೊಳ ಇಟ್ಟುಕೊಂಡು ದಿನದಿಂದ ದಿನಕ್ಕೆ ನೀರನ್ನು ಬದಲಾಯಿಸುವುದು, ಅನಾವಶ್ಯಕವಾಗಿ ನೀರನ್ನು ತೋಟಗಳಲ್ಲಿ ಬಿಡುವುದು, ತಮ್ಮ ಮನೆಯ ಬಕೆಟುಗಳು ತುಂಬಿ ಹರಿದರೂ ಗಮನ ತೋರಿಸದೇ ಇರುವುದು, ಹೀಗೆ ಒಂದೇ ಎರಡೇ. ನೀರಿನ ಬಿಲ್ ಬಂದರೂ ಯಾವ ತೊಂದರೆಯೂ ಇಲ್ಲದೆ ಬಿಲ್ ಪಾವತಿಸುತ್ತಾರೆ. ನೀರಿನ ತೊಂದರೆ ಎನಿಸಿದರೆ ಟ್ಯಾಂಕರ್ಗಳಲ್ಲಿ ನೀರನ್ನು ತರಿಸಿಕೊಳ್ಳುತ್ತಾರೆ. ಇವೆಲ್ಲಗಳ ಮಧ್ಯದಲ್ಲಿ ಕಷ್ಟಪಡುವವರು ಯಾರು? ಬಡವರು, ಮಧ್ಯಮ ವರ್ಗದವರು. ಅವರಿಗೆ ಎಲ್ಲಾ ರೀತಿಯಿಂದ ಕಷ್ಟ ಅನುಭವಿಸಬೇಕಾಗುತ್ತದೆ. ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವ ಮನುಷ್ಯರಿಗೆ ಪರಿಹಾರವಿಲ್ಲವೇ? ಇದೆ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿರುತ್ತದೆ. ಆದರೆ ಈ ಪರಿಹಾರಗಳನ್ನು ಎಲ್ಲಿ, ಹೇಗೆ, ಯಾವ ರೀತಿಯಲ್ಲಿ ಉಪಯೋಗಿಸುತ್ತೇವೆಯೋ ಆಗ ಅದರ ಒಳ್ಳೆಯ ಪರಿಣಾಮಗಳು ಸಿಗುತ್ತವೆ. ಮೊದಲನೆಯದಾಗಿ ನಮ್ಮ ಕರ್ತವ್ಯವೆಂದರೆ ನೀರನ್ನು ಅಮೃತವೆಂದು ತಿಳಿಯುವುದು. ನೀರಿನ ಒಂದೊಂದು ಹನಿಯು ಅತ್ಯಮೂಲ್ಯವಾಗಿದ್ದರಿಂದ ಅದನ್ನು ಪೋಲು ಮಾಡದೆ ಅವಶ್ಯಕತೆಗೆ ತಕ್ಕಂತೆ ಬಳಸುವುದು, ರೈತರ ಪರದಾಟವನ್ನು ತಡೆಗಟ್ಟಲು ಮಳೆ ನೀರಿನ ಸಂಗ್ರಹಣೆ ಮಾಡುವುದು, ಮಣ್ಣಿನ ಸವೆತ ನಿಲ್ಲಿಸಲು ಒಡ್ಡುಗಳನ್ನು ಕಟ್ಟುವುದು, ಹೊಸ ಹೊಸ ಗಿಡಮರಗಳನ್ನು ನೆಡುವುದು, ಬೆಳೆಸುವುದು ಹಾಗೂ ಸಂರಕ್ಷಿಸುವುದು, ಕಾಡಿನ ನಾಶವನ್ನು ತಡೆಗಟ್ಟುವುದು, ರೈತರಿಗೆ ನಾವುಗಳು ಬೆನ್ನೆಲುಬಾಗಿ ನಿಲ್ಲುವುದು, ಇವೆಲ್ಲ ನಾಗರಿಕರಾದ ನಾವು ಪಾಲಿಸಬೇಕು. ಮನೆಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಮಕ್ಕಳಿಗೆ ನೀರಿನ ಉಪಯೋಗ, ಅದರ ಸದ್ಬಳಕೆ ಹಾಗೂ ನೀರಿನ ಅಭಾವದಿಂದ ಆಗುವ ದುಷ್ಪರಿಣಾಮಗಳನ್ನು ತಿಳಿಸಿ ಹೇಳಬೇಕು. ಎಲ್ಲ ನಾಗರಿಕರಿಗೆ ಇದರ ಅರಿವು ಮೂಡಿಸಲು ಮಾಧ್ಯಮಗಳ ಮುಖಾಂತರ ಅಥವಾ ಸಣ್ಣ ಪುಟ್ಟ ನಾಟಕಗಳ ರೂಪಕಗಳ ಸಹಾಯದಿಂದ ಸಂದೇಶವನ್ನು ಸಾರಬೇಕು. ಮಹಿಳಾ ಸಂಘಟನೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಹಿಳೆಯರಿಗೆ ಜಾಗೃತಗೊಳಿಸಬೇಕು. ಹೀಗೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ನೀರಿನ ಸದ್ಬಳಕೆಯ ಅರಿವು ಮೂಡಿದರೆ ನಮ್ಮ ಪೀಳಿಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಯವರು ನೀರಿನ ಅಭಾವವಿಲ್ಲದೆ ಸುಖ ಶಾಂತಿಯಿಂದ ಬಾಳಿ ಬದುಕಬಹುದು. ಬನ್ನಿ, ನೀರನ್ನು ಸಂರಕ್ಷಿಸೋಣ, ಎಲ್ಲರೂ ಸುಖದಿಂದ ಬಾಳೋಣ. ಕಲವಾ ಕೇಳದಿಲ್ಲ, ವೀಣಕ್ಕ ಎಷ್ಟರ ಚಂದ ಹೇಳಿದ್ಲ. ಏ ಚಂದ ಹೇಳಬೇ, ಅಂದ್ರು ಇವತ್ತು ಮಧ್ಯಾಹ್ನ ನೋಡು, ಮಧ್ಯಾಹ್ನ ಒಂದೇನ ಸಿನಿಮಾದ ಹಾಡು ಹಾಕಿದ್ರಿ, ಯಾವ ಸಿನಿಮಾ ಬಿ ಅದು ನಿಂಗಕ್ಕ? ನಿಂಗೇದಿನ ರೆಡಿ? ಹ್ಞೂ ಕೇಳೀನಿ, ಅದೇನ ಜಲಲ ಜಲಲ ಧಾರೆ ಅಂತೇನ ಕೇಳ? ಏನಾರ ಹಾಡು ಕಳಿಸ್ತೀವ ಯವ್ವ ಮಲ್ಲಕ್ಕ, ಹೇಳ್ಬೇ ನೀನು ಯಾವ ಅಂದ್ರ ನೀರು ಜಲಲಲ ಅಂತ ಹರಿತಿದ್ರ ಎಷ್ಟು ಚಂದ ಅನಿಸ್ತೈತಿ. ಅಲ್ಲ ಕಲ್ಲವ್ವ, ನಿನಗೇನು ಇದ್ರ ಬಗ್ಗೆ ಹೇಳ್ಬೇಕೇನು? ಎಲ್ಲರೇ ತಿಂಗಳಿಗೊಂದ್ಸತಿ ನಾವು ಹೊರಗೆ ಊಟಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗಿರ್ತೀವಲ್ಲ ನಿಂಗವ್ವ, ಅವಾಗಕ್ಕೆ ಕಲ್ಲವ್ ಏನಂತ ಹೇಳ, ನೀರಿರು ಜಗಕ್ಕೆ ಹೋಗೋಣ ಅಂತಳಿ. ಏನ ಹೇಳಕಲ್ಲವ್ವ ನಿಂಗವ್ವ, ನೀರು ಅನ್ನೋದು ಎಷ್ಟು ಮುಖ್ಯ ನೋಡು. ಹೌದಿಲ್ಲ, ನಮ್ಮ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಈಗಂತೂ ರಣ ರಣ ರಣ ಬಿಸಿಲು. ಯಾಕೆ ನಿಂಗವ್ವ, ಪಾಪ ಪ್ರಾಣಿಗಳು ನೀರಿಲ್ದ ಹೆಂಗೆ ನಿಂತಿರ್ತಾವಂತಿ. ಅದಕ್ಕೆ ನೋಡ, ಓಣ ಓಣ್ಯಾಗೆಲ್ಲ ಈಗ ದೊಡ್ಡ ದೊಡ್ಡ ಡಬ್ರ್ಯಾಗ ನೀರಿಟ್ಟಿರ್ತಾರೆ. ನೀನು ಇಟ್ಟಿಯಲ್ ನಿಂಗವ್ವ ಮಾಳಗಿ ಮ್ಯಾಗ. ಹೌದು ಮಲ್ಲವ್ವ, ನಾನು ನಮ್ಮ ಮಾಳಗಿ ಮ್ಯಾಲೆ ಒಂದು ಡಬ್ಬ್ಯಾಗ ಒಂದಿಷ್ಟು ಕಾಳು, ಒಂದು ಕುಡಿಕ್ಯಾಗ ಒಂದಿಷ್ಟು ನೀರು ಎಲ್ಲ ಇಟ್ಟಿನಿ. ಪಾಪ ಪಕ್ಷಿ ಕುಡಿದು ಹೋಗ್ಕಾವು. ಹೌದು, ನಮ್ಮ ಓಣ್ಯಾಗೂ ನೋಡ, ನಮ್ಮ ಅಜ್ಜು ಬಾಜು ಮನೆಯವರೆಲ್ಲ ಈ ದೊಡ್ಡ ದೊಡ್ಡ ಬಕೆಟ್ ಇಂಥವೆಲ್ಲ ಇರ್ತಾವಲ್ಲ, ಈ ಪೇಂಟಿನ ಡಬ್ಬಿ ಅಂಥದ್ರಾಗೆಲ್ಲ ನೀರು ತುಂಬಿಟ್ಟಿರ್ತಾರೆ. ಯಾಕಂದ್ರೆ ಓಣ್ಯಾಗಿನ ನಾಯಿ ಪಾಪ ಬಾಯಾರಿಕೆ ಆಗಿರ್ತೈತೆ ನೋಡು, ಆಕಳ ಹೋಗಿರ್ತಾವ, ಅವೆಲ್ಲ ನೀರು ಕುಡಿದು ಕುಡಿದು ಹೋಗ್ತಾವ. ಅಂದ್ರೆ ಹೌದ, ಈ ಬ್ಯಾಸ್ಗ್ಯಾಗ ನೋಡು ಕಲ್ಲವ, ನೀರಿನ ಮಹತ್ವ ಎಷ್ಟಾದ್ರೂ. ಹೌದು ಬೇ, ಈಗಿಷ್ಟೆಲ್ಲ ಮಾತಾಡಿದ ಮೇಲೆ ನಮ್ಗೆ ಏನ್ ಅನಿಸ್ತೈತಿ ಗೊತ್ತೈತೇನ, ತಣ್ಣಗಂದ ಒಂದ್ ವಾಟೆ ನೀರು ಕುಡಿಬೇಕಂತ ಅನಿಸ್ತೈತಿ. ಅಲ್ಲಿ ಇಟ್ಟಿಯಲ್ಲ ಮೂಲ್ಯಾಗ ಹೂಜಿ ಅರಿವ್ಯಾಗಿನ್ನು ಅಲ್ಲ ತಡಿ, ಇತ್ಲಾ ಕಡೆ ಮಗ್ಲು ನೋಡಲ್ಲಿ ಆ ಪುದೀನ ಹಾಕಿದ್ದು ಒಂದಿಟ್ಟು ಪಾನ್ ಕೈತ್ ನೋಡ. ಹಾ, ಅದನ್ನ ಕುಡಿದಿರ ಈ ಬಿಸಿಲಿಗೆ ಬಾ ಚಲೋ ಬೇ. ಅದ ಪುದೀನ ತಗೋರಿ, ಹಿಡಿಬೇ ತಾರವ, ತಗೋ ಹಿಡಿತಾ ಗ್ಲಾಸ್ ತಗೋಬೇ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಗ್ರಾಮಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಉಷಾ ಕುಲಕರ್ಣಿ ಹಾಗೂ ಶೈಲಜಾ ರಾಜ್ಕುಮಾರ್. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಈಗ ಕೇಳಿ ಧಾರವಾಡದ ಕೆಲಗಿರಿಯ ಚನ್ನಬಸಪ್ಪ ಹೊಳೆಪ್ಪ ಮಾಳಗಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಅಜ್ಜು ಮಾಯಿ ಮಾಮ ಸತಿಪತಿ, ಮಕ್ಕಳಿಲ್ಲದೆ ಅಳುವರು ದಿನಂ ಪ್ರತಿ. ಅಜ್ಜು ಮಾಯಿ ಮಾಮ ಸತಿಪತಿ, ಮಕ್ಕಳಿಲ್ಲದೆ ಅಳುವರು ದಿನಂ ಪ್ರತಿ. ಹೇಳುವೆ ಕೇಳರಿ ಶಿಶು ನಾಳ ಗ್ರಾಮದೊಳಗ ನಡೆದಂತ ಸತ್ಯ ಕತ್ತಿ. ಅಜ್ಜು ಮಾಯಿ ಮಾಮ ಸತಿಪತಿ, ಮಕ್ಕಳಿಲ್ಲದೆ ಅಳುವರು ದಿನಂ ಪ್ರತಿ. ಮಂಜೆ ಎನ್ನುವ ಶಬ್ದ ಜನರಾಡು ಮಾತು ಕೇಳಿ ಜೀವಣ್ಣ ನೊಂದು ಹೋಗೇತಿ. ಇಲ್ಲಂತ ವೇದವೇ ಹೇಳೈತಿ, ಮಂಜೆ ಎನ್ನುವ ಶಬ್ದ ಜನರಾಡು ಮಾತು ಕೇಳಿ ಜೀವಣ್ಣ ನೊಂದು ಹೋಗೇತಿ. ವೇದವೇ ಹೇಳೈತಿ, ಮಂಗೈತಿ ಹನ್ನೆರಡು ವರ್ಷ ಹರಕಿ ಹೊತ್ತ ಜೀವನ ವ್ಯಾಸತ್ತ ಹೋಗೈತಿ. ಜೋಡಿಸಿ ಶಿರವಾಗಿ ವರವ ಬೇಡ ತಾರು ಬೆಳಗಿಸೋ ಜೀವನ ಜ್ಯೋತಿ. ಕರ ಜೋಡಿಸಿ ಶಿರವಾಗಿ ವರವ ಬೇಡ ತಾರು ಬೆಳಗಿಸೋ ವಂಶದ ಜ್ಯೋತಿ. ಗುರುವೇನ ದಯ ತೊಟ್ಟಿಲ ಕಟ್ಟುವ ಷಡಗರ ಸಂಭ್ರಮ ಭರ್ಜರಿಯಾಗಿ ನಡೆದೈತೆ. ಸುನಾಳ ಗ್ರಾಮದ ತಂಗಿಯರು ಕೂಡೈತಿ, ತೊಟ್ಟಿಲ ಕಟ್ಟುವ ಷಡಗರ ಸಂಭ್ರಮ ಭರ್ಜರಿಯಾಗಿ ನಡೆದೈತೆ. ಶಿಶುನಾಳ ಗ್ರಾಮದ ಅಕ್ಕ ತಂಗಿಯರು ಬಂದು ಬಳಗ ಕೂಡೈತಿ, ಮೇಲ ಕಟ್ಟುವ ಸಡಗರ ಸಂಭ್ರಮ ಭರ್ಜರಿಯಾಗಿ ನಡೆದೈತೆ. ತೊಟ್ಟಿಲ ಕಟ್ಟುವ ಸಡಗರ ಸಂಭ್ರಮ ಭರ್ಜರಿಯಾಗಿ ನಡೆದೈತೆ. ಗುರುವೇನ ದಯದಿಂದ ಎಂತ ಬಲವಂತನೋ ಕುಂತಿಸು ಜಾತನೋ, ಎಂತ ಬಲವಂತನೋ ಕುಂತಿಸು ಜಾತನೋ, ಭಾರತಕ್ಕೆ ಇವನು ಕಾಂತನೋ, ನಿತ್ಯ ಶ್ರೀಮಂತ ನೀವನೋ. ಎಂತ ಬಲವಂತನೋ ಭಾರತಕ್ಕೆ ಅವನು ಕಾಂತನೋ, ನಿತ್ಯ ಶ್ರೀಮಂತ ನೀವನೋ. ರಾಮಚಂದ್ರನ ಪ್ರಾಣನೋ ಹಸುರ ಹೃದಯ ಬಾಣನೋ, ರಾಮಚಂದ್ರನ ಪ್ರಾಣನೋ ಹಸುರ ಹೃದಯ ಬಾಣನೋ, ಕಳ್ಳರ ಗಂಟಲ ಗಾನನೋ ಜಗದೊಳಗೆ ಪ್ರವೀಣನೋ. ಎಂತ ಬಲವಂತನೋ ಕುಂತಿಸು ಜಾತನೋ, ಎಂತ ಬಲವಂತನೋ ಕುಂತಿಸು ಜಾತನೋ, ಭಾರತಕ್ಕೆ ಅವನು ಕಾಂತನೋ, ನಿತ್ಯ ಶ್ರೀಮಂತ ನೀವನೋ. ಕುಂತಿಯ ಕಂದನೋ ಸುಗಂಧ ಕವ ತಂದನೋ, ಕುಂತಿಯ ತಂದನೋ ಸುಗಂಧ ಕವ ತಂದನೋ, ಕುರುಕ್ಷೇತ್ರಕ್ಕೆ ಬಂದನೋ ಕವರವರನ್ನು ಕೊಂದನೋ. ದ್ರೌಪದಿಗೆ ಗಂಡ ನೀವನೋ, ದ್ರೌಪದಿಗೆ ಗಂಡ ನೀವನೋ, ಭೀಮನು ಪ್ರ